ಲಾಗಿತ್ತು. ಮುನ್ಸೂಚನೆಯಂತೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಹಗುರ ಮಳೆ, ಉತ್ತರ ಒಳನಾಡಿನಲ್ಲಿ ಒಣಹವೆ ಸಂಭವ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಬೆಳಗಿನ ವೇಳೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕಿದ ವಾತಾವರಣ. ಗರಿಷ್ಠ 32, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ಷಯರೋಗ ಮುಕ್ತ ಭಾರತ ಅಭಿಯಾನ ಯಶಸ್ಸಿಗೆ ಸಾರ್ವಜನಿಕರ ಸಹಕಾರ ಅಗತ್ಯ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ರಾಜ್ಯದ ಸರ್ವಾಂಗೀಣ ಅಭಿವೃದ್ದಿಗೆ ಸರ್ಕಾರ ಬದ್ದ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸರ್ಕಾರದಿಂದಲೇ ಕಚ್ಚಾ ರೇಷ್ಮೆ ಖರೀದಿಗೆ ಕ್ರಮ, ಸಚಿವ ಡಾ ನಾರಾಯಣಗೌಡ. ಎಸ್ವೈಎಸ್ವೈ ಯೋಜನೆಯಡಿ 1754 ಗುಂಪುಗಳಿಗೆ ತಲಾ 10,000 ರೂಪಾಯಿ ಆವರ್ತನಿಧಿ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ ಆಗಿದೆ 6:51. ಕೇಳ್ತಾ ಇದ್ದೀರಾ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಒಂದು ದೇಶಭಕ್ತಿ ಗೀತೆ. ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು. ಭಾರತದಲ್ಲಿ ಪ್ರತಿ ವರ್ಷ 1,00,000 ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ. ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು. ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು. ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಏಕ್ ಬಿಸ್ಕೆಟ್ ಕಾ ಪ್ಯಾಕೆಟ್ ದೇನಾ ಯೇ ಲೀಜಿಯೇ. ಅರೆ ಬಹನ್ ಜಿ, ಇಸ್ ಪರ್ ಕ್ಯಾ ಢೂಂಡ್ ರಹೀ ಹೈ? MRP. MRP ಛೋಡಿಯೇ, ಲಾಯಿಯೇ 10 ರೂಪಾಯಿ ದೀಜಿಯೇ. ಐಸೆ ಕೈಸೆ ಛೋಡ್ ದೂ, ಇಸ್ಕಿ MRP ತೋ 9 ರೂಪಾಯಿ ಹೈ. MRP ಕಾ ಅರ್ಥ ಹೋತಾ ಹೈ ಅಧಿಕತಮ ಖುದ್ರಾ ಮೂಲ್ಯ ಸಭಿ ಕರೋ ಸಹಿತ್, ಸಮಝೇ? ಪ್ಯಾಕೇಜ್ಡ್ ಪ್ರಾಡಕ್ಟ್ಸ್ ಪರ್ MRP ಜರೂರ್ ದೇಖೇ ಔರ್ ಉಸ್ಸೆ ಅಧಿಕ ಭುಗ್ತಾನ್ ನಾ ಕರೇ. ಉಲ್ಲಂಘನ್ ಕರ್ತಾ ಕಿ ಶಿಕಾಯತ್ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ 1915 ಪರ್ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ CSC ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆರೋಗ್ಯ ಉಪಕ್ರಮದ ಸರಣಿ ಸುಮೇಧ ಸೌಖ್ಯ. ಸುಮೇಧ ಸೌಖ್ಯ, ಮನುಷ್ಯನ ಸಮಗ್ರ ಆರೋಗ್ಯದ ಮೂಲ ಮೆದುಳು ಆರೋಗ್ಯ. ನಿರಂತರ ತಲೆನೋವು, ಮರೆವಿನ ಕಾಯಿಲೆ, ಪಾರ್ಶ್ವವಾಯು, ಮೂರ್ಛೆ ರೋಗ, ಮೆದುಳಿನ ಸೋಂಕಿನ ಸಮಸ್ಯೆಗೆ ಉತ್ತರ ಸುಮೇಧ ಸೌಖ್ಯ ಸರಣಿ. ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಬೆಂಗಳೂರು ಆಕಾಶವಾಣಿಯಲ್ಲಿ, 9:02 101.3 ಎಫ್ಎಂ ರೈನ್ಬೋದಲ್ಲಿ ಪ್ರಸಾರ ಸುಮೇಧ ಸೌಖ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಕಾಲದಲ್ಲಿ ದೇಶಭಕ್ತಿ ಗೀತೆಯನ್ನ ಕೇಳಿದ್ರಿ. ನಾಳೆ ಬೆಳಗ್ಗೆ 10:05 ಸ್ವರಾಜ್, ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸಮಗ್ರ ಗಾಥೆ ಮೂಡಿಬರಲಿದೆ. ಸಮಯ 7:00, ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಶಿಲೀಂಧ್ರ ಬೇರು ಗೊಬ್ಬರ ಬಳಕೆ ಕುರಿತು ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಂಜುನಾಥ್ ರಾಮಣ್ಣ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿಯನ್ನ ಕೇಳುತ್ತೀರಿ. ಮೊದಲಿಗೆ ಜಾಹೀರಾತುಗಳು.

ಇದು ಮುಖ್ಯವಾಗಿ ಮೈಕ್ರೋರೈಸಾ ಜೈವಿಕ ಗೊಬ್ಬರದ ಬಗ್ಗೆ ಒಂದು ಪರಿಚಯ ಅಂತ ಹೇಳಬಹುದು. ಇನ್ನು ಈ ಜೈವಿಕ ಗೊಬ್ಬರಗಳಲ್ಲಿ ಈ ಮೈಕ್ರೋರೈಸಾ ಜೈವಿಕ ಗೊಬ್ಬರದ ವಿಶೇಷತೆ ಏನು ಅಂತಿದೆ? ಮೈಕ್ರೋರೈಸಾ ಇತರೆ ಜೈವಿಕ ಗೊಬ್ಬರಗಳನ್ನ ರೈತರು ಸಾಮಾನ್ಯವಾಗಿ ಬಳಸ್ತಿದ್ದಾರೆ. ಅಂದ್ರೆ ಈಗ ರೈಸೋಬಿಯಂ, ಹೌದು ಸರ್, ಇವೆಲ್ಲವನ್ನ ಅವರು ಮಾರುಕಟ್ಟೆಯಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಖಂಡಿತವಾಗೂ ಅಲ್ಲೇ ಹೋಗಿ ತಗೊಂಡ್ ಬರ್ಬೇಕಾಗತ್ತೆ. ಈ ಜೈವಿಕ ಗೊಬ್ಬರವನ್ನ ರೈತರು ಬೇಕಾದ್ರೆ ಅವರೇ ಸ್ವತಃ ಉತ್ಪಾದನೆ ಮಾಡ್ಕೋಬಹುದು ಮೈಕ್ರೋರೈಸಾವನ್ನ. ಹೌದು, ಇದು ಅವರ ಹಿತ್ತಲಲ್ಲಿ ಅಥವಾ ತೋಟದ ಮನೆ ಬದಿಯಲ್ಲಿ ಕೂಡ ಅವರು ತೊಟ್ಟಿಗಳನ್ನ ಬಳಸ್ಕೊಂಡು ಕೂಡ ನಾವು ಅವರು ಬೆಳಕೋಬಹುದು. ಇನ್ನೊಂದು ವಿಶೇಷ ಅಂತಂದ್ರೆ, ಒಂದು ಎರಡು ಮತ್ತು ಮೂರು ಬಾರಿ ಈ ಜೈವಿಕ ಗೊಬ್ಬರವನ್ನು ಬಳಸಿದ್ದೇ ಆದ್ರೆ, ಉಪಚಾರ ಮಾಡಿದ್ದಾದ್ರೆ ಬೆಳೆಗಳಿಗೆ, ಮುಂದಿನ ದಿನಗಳಲ್ಲಿ ಮಣ್ಣಿನಲ್ಲಿ ಈ ಮೈಕ್ರೋರೈಸಾ ತನಕ್ ತಾನೇ ಸಂತಾನಾಭಿವೃದ್ಧಿ ಮಾಡಿಕೊಂಡು ಮುಂದಿನ ಬೆಳೆಗಳಿಗೆ ನಾವು ಈ ಜೈವಿಕ ಗೊಬ್ಬರವನ್ನು ಬಳಸುವಂತ ಅವಶ್ಯಕತೆ ಇರೋದಿಲ್ಲ. ಮಣ್ಣಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಅದು ಚೆನ್ನಾಗಿ ಉತ್ಪತ್ತಿ ಮಾಡಿಕೊಂಡಿರುತ್ತೆ. ಸೊ ಹಂಗಾಗಿ ಮುಂದಿನ ಬೆಳೆಗಳಿಗೆ ಕೂಡ ಇದರ ಒಂದು ಉಪಯೋಗವನ್ನ ಪಡ್ಕೋಬಹುದು ರೈತರು. ಅಂದ್ರೆ ಒಂದ್ಸರಿ ಅದು ಅವರ ಜಮೀನಿನಲ್ಲಿ ಸ್ಥಾಪಿತವಾದ್ರೆ, ಹೌದು, ಮುಂದಿನ ಬೆಳೆಗಳಿಗೂ ಕೂಡ ಲಭ್ಯವಾಗುತ್ತೆ. ಅಂದ್ರೆ ಈಗ ಹಲವಾರು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ನಮ್ಮಲ್ಲಿ ಇದಾವೆ. ಈ ಬೆಳೆಗಳಲ್ಲಿ ಮೈಕ್ರೋರೈಸಾ ಜೈವಿಕ ಗೊಬ್ಬರ ಹೇಗೆ ಉಪಯುಕ್ತ ಅನ್ಸುತ್ತೆ ಅಂತೀರಿ? ಹಲವಾರು ರೀತಿಯಲ್ಲಿ ನಮ್ಮ ಬೆಳೆಗಳಿಗೆ ಉಪಯೋಗ ಆಗುತ್ತೆ. ಇತ್ತೀಚಿನಗಳಲ್ಲಿ ನೋಡಿ, ನಮ್ಮ ರೈತರು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ. ಈ ರಾಸಾಯನಿಕ ಗೊಬ್ಬರಗಳು ಕೇವಲ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ಗಳಿಗೆ ಮಾತ್ರ ಸೀಮಿತವಾಗಿವೆ. ಹೀಗಾಗಿ ಇತರೆ ಪೋಷಕಾಂಶಗಳಾದ ಕಬ್ಬಿಣ, ಸುಣ್ಣ, ಮೆಗ್ನೀಷಿಯಂ, ಮ್ಯಾಂಗನೀಸ್, ತಾಮ್ರ, ಸತು ಮುಂತಾದ ಬಹುಮುಖ್ಯ ಹಲವಾರು ಪೋಷಕಾಂಶಗಳ ಕೊರತೆ ಈ ದಿನ ನಮ್ಮ ಮಣ್ಣಿನಲ್ಲಿ ಕಾಣ್ತಾ ಇದೆ. ಈ ದೆಸೆಯಲ್ಲಿ ಈ ಮೈಕ್ರೋರೈಸಾ ಜೈವಿಕ ಗೊಬ್ಬರ ಈ ಎಲ್ಲ ಪೋಷಕಾಂಶಗಳನ್ನು ಸಮಗ್ರವಾಗಿ ಒದಗಿಸಲು ನಮ್ಮ ರೈತರ ಬೆಳೆಗೆ ಸಹಾಯ ಮಾಡುತ್ತೆ. ಬಹುಮುಖ್ಯವಾಗಿ ರಂಜಕ ಪೋಷಕಾಂಶ ಇವತ್ತೇನು ನಮ್ಮ ರೈತರು ಬಳಸ್ತಿದ್ದಾರೆ, ಅದನ್ನ ಏನಿವತ್ತು ಹೊಲಕ್ಕೆ ಹಾಕ್ತಾರೆ, ತೋಟಕ್ಕೆ ಹಾಕ್ತಾರೆ, ಶೇಕಡ 70-80% ಅದು ಅಲಭ್ಯ ರೂಪಕ್ಕೆ ಬದಲಾಗ್ಬಿಡುತ್ತೆ. ಹಂಗಾಗಿ ಹಾಕಿರುವಂತ ರಂಜಕ ಆ ರೈತನ ಬೆಳೆಗೆ ಸಿಗ್ತಾ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಈ ರಂಜಕವನ್ನ ಸಸ್ಯಗಳಿಗೆ ಒದಗಿಸುವ ಒಂದು ವಿಶೇಷವಾದಂತ ಗುಣ ಈ ಮೈಕ್ರೋರೈಸಾಗೆ ಇದೆ. ಸೊ ಅಲ್ದೇನೆ ರೈತನ ಬೆಳೆಗಳಲ್ಲಿ ಈ ದಿನ ನೋಡಿ ನೀರಿನ ಕೊರತೆ ಬಹಳಷ್ಟಿದೆ. ಜಲಕ್ಷಾಮ ಬಹಳ ಸವಾಲಾಗಿದೆ ರೈತರಿಗೆ. ಇತ್ತೀಚಿನ ದಿನಗಳಲ್ಲಿ ರೈತರು ವಿಶೇಷವಾಗಿ ಒಣಭೂಮಿ ಅಥವಾ ಮಳೆಯಾಶ್ರಿತ ಭೂಮಿಯಲ್ಲಿ ಬೆಳೆಯನ್ನು ತಗೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ನೀರಿನ ಕೊರತೆಯನ್ನ ಒಂದೇ ಸಮನೆ ಹಲವಾರು ದಿನಗಳ ಕಾಲ ಬೆಳೆಗಳು ಎದುರಿಸೋ ಒಂದು ಸವಾಲು ಈ ಮೈಕ್ರೋರೈಸಾ ಇಂದ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಇದು ಹೇಗೆ ಅಂತಂದ್ರೆ, ಇಂಥ ಪರಿಸ್ಥಿತಿಯಲ್ಲಿ ಮೈಕ್ರೋರೈಸಾ ಬೆಳೆಗೆ ಜಲಕ್ಷಾಮವನ್ನು ಎದುರಿಸುವ ಒಂದು ಶಕ್ತಿಯನ್ನ ನೀಡುತ್ತೆ. ಸೊ ಇದು ಹೇಗೆ ಅಂದ್ರೆ, ಸಸ್ಯಗಳ ಬೇರಿನಲ್ಲಿ ಒಂದು ಸಣ್ಣ ಬೇರಿನ ಒಳಗೆ ಮತ್ತು ಹೊರಗೆ ಎರಡು ಈ ಮೈಕ್ರೋರೈಸಾ ಸ್ಥಾಪಿಸಿಕೊಳ್ಳುತ್ತೆ. ಸಹಜೀವನವನ್ನ ಸಸ್ಯದ ಜೊತೆಗೆ ನಡೆಸುತ್ತೆ. ಈ ಸಸ್ಯದ ಬೇರಿನ ಒಂದು ರೀತಿ ಮೋಟಾರ್ ಪಂಪ್ ರೀತಿ ಇದು ಕೆಲಸ ಮಾಡುತ್ತೆ. ಸೊ ಇದೇಕೆಂದ್ರೆ ದೂರದ ಸ್ಥಳದಿಂದ ಅಂದ್ರೆ ಸುಮಾರು 1 inch ದೂರದಿಂದ ಬೇಕಾಗಿರುವಂತ ಒಂದು ನೀರನ್ನ ಇದು ಸಸ್ಯಗಳಿಗೆ ಒದಗಿಸುವ ಒಂದು ಮುಖಾಂತರ ಒಂದು ನೀರಿನ ಒಂದು ಕೊರತೆಯ ಬಾಧೆಯನ್ನ ತಡ್ಕೊಳ್ಳುವಂತ ಒಂದು ಶಕ್ತಿಯನ್ನ ಸಸ್ಯಗಳಿಗೆ ನೀಡುತ್ತೆ. ಸೊ ಹಿಂಗಾಗಿ ಒದಗಿದ ತಾತ್ಕಾಲಿಕ ಆ ಕಷ್ಟಕಾಲವನ್ನ ಪಾರ್ ಮಾಡುವಂತ ಒಂದು ಸ್ನೇಹಿತ ಕೂಡ ಈ ಮೈಕ್ರೋರೈಸಾ ಅಂತ ನಾವು ಹೇಳ್ಬೋದು. ಅಂದ್ರೆ ನೀರಿನ ಕೊರತೆಯನ್ನ ನೀಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಹೌದು ಸರ್. ಅಂದ್ರೆ ಕೆಲವು ದಿನ ಏನಾದ್ರೂ ನೀರು ಏನಾದ್ರೂ ರೈತ ಕೊಡದೇ ಇದ್ರೆ ಅಥವಾ ಮಳೆ ಏನಾದ್ರೂ ಬರದೇ ಇದ್ರೆ ಅಂತ ಒಂದು ಸಮಯದಲ್ಲಿ ಬೆಳೆಗಳು ಈ ಮೈಕ್ರೋರೈಸಾ ಒಂದು ಬೇರಲ್ಲಿ ಒಂದು ಏನು ಸ್ಥಾಪಿತಗೊಂಡಿರ್ತವೆ ಅವುಗಳ ಒಂದು ಸಹಾಯದಿಂದ ಸ್ವಲ್ಪ ದಿನ ನೀರಿನ ಒಂದು ಕೊರತೆಯನ್ನ ನೀಗಿಸಿಕೊಳ್ಳುವಂತ ಒಂದು ವಿಶೇಷ ಗುಣ ಇದಕ್ಕೆ ಕೊಟ್ಟಿದೆ. ಅಂದ್ರೆ ಈಗ ಸಾಧಾರಣವಾಗಿ ನಾವು ರಂಜಕವನ್ನ ಕರಗಿಸುವಂತ ಜೈವಿಕ ಗೊಬ್ಬರ ಅಂತೀವಿ, ಮತ್ತೆ ಇದು ಕೂಡ ರಂಜಕವನ್ನ ಪೂರೈಕೆ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಯಾವ ಒಂದು ಕ್ರಮವನ್ನು ಅನುಸರಿಸಿ ಮಾಡುತ್ತೆ ಈ ಮೈಕ್ರೋರೈಸಾ ಅಂತೀರಿ? ಈ ಬೇರುಗಳಲ್ಲಿ ಇದು ಸ್ಥಾಪಿತ ಏನ್ಗೊಂಡಿರುತ್ತೆ, ಅದರ ಸಣ್ಣ ಬೇರುಗಳ ರೀತಿನೇ ಇದು ಒಂದು ಬೇರೆ ರೀತಿ ಕೆಲಸ ಮಾಡುತ್ತೆ. ಹಂಗಾಗಿ ಇದು ರಂಜಕ ಕರಗಿಸುವ ಗೊಬ್ಬರ ಏನು ಒಂದು ಕೆಲಸ ಮಾಡಿರುತ್ತೆ ಅದನ್ನ ಇದು ಒದಗಿಸುವಂತ ಒಂದು ವಿಶೇಷ ಗುಣ ಮಾಡುತ್ತೆ. ಇದು ಒಂದು ರೀತಿ ಫುಟ್ಬಾಲ್ ಪಂಪ್ ಇದ್ದಂಗೆ. ಸೊ ರೈತರು ಏನು ನೀರಿಟ್ಟು ಪಂಪ್ ದೂರದಿಂದ ಅವರ ಬೆಳೆಗಳ ಅವ್ರ ಹೊಲಕ್ಕೆ ನೋಡ್ಕೋತಾರೆ. ಸೊ ಅದೇ ತರ ದೂರ ದೂರದಲ್ಲಿ ಇರುವಂತ ನೀರು ಮತ್ತೆ ಪೋಷಕಾಂಶಗಳನ್ನ ಇದನ್ನ ನೇರವಾಗಿ ಸಸ್ಯಗಳಿಗೆ ಕೊಡುತ್ತೆ. ಇದಲ್ದೇನೆ ಇನ್ನು ಹಲವಾರು ಉಪಯೋಗಗಳು ಈ ಮೈಕ್ರೋರೈಸಾ ನಮಗೆ ನೀಡುತ್ತೆ ಸರ್. ಅಂದ್ರೆ ಈಗ ರೋಗಗಳಿಂದ ಒಂದು ರಕ್ಷಣೆ ಕೊಡುತ್ತೆ. ಹೌದು, ಇದು ನಮ್ಮ ಹಲವಾರು ರೋಗಗಳಿಗೆ, ಮುಖ್ಯವಾಗಿ ಹೇಳಬೇಕಂದ್ರೆ ಮಣ್ಣಿನ ಮುಖಾಂತರ ಬರುವಂತ ರೋಗಗಳಿಗೆ ಇದೊಂದು ರೀತಿ ಕವಚ, ರಕ್ಷಾ ಕವಚವಾಗಿ ಕೂಡ ಇದು ಇರುತ್ತೆ. ಮುಖ್ಯವಾಗಿ ಮಣ್ಣಿನ ಮುಖಾಂತರ ಏನು ನಮ್ಮ ಬೆಳೆಗಳಿಗೆ ಬರುವಂತ ರೋಗಗಳನ್ನ ಇದು ತಡೆಯುವಂತ ಒಂದು ಶಕ್ತಿ ಇದೆ. ಈ ಮೈಕೋರೈಜಾ ಸಹಜೀವನವಿರೋ ಬೆಳೆ ಮತ್ತು ಸಸ್ಯಗಳು ಈಗಾಗಲೇ ಸಸ್ಯಗಳ ಬೇರುಗಳನ್ನ ಹೊರಗೆ ಮತ್ತು ಒಳಗೆ ವ್ಯಾಪಿಸಿರೋದ್ರಿಂದ ಸಸ್ಯಗಳ ರೋಗ ನಿರೋಧಕ ಶಕ್ತಿಯನ್ನ ಒದಗಿಸಿರುತ್ತೆ, ಒಂದು ರೀತಿ ಕವಚದ ರೀತಿ. ಸೊ ಈ ಸಸ್ಯಗಳ ಬೇರುಗಳಿಗೆ ಹಲವಾರು ರೋಗಬಾಧೆ ನೀಡುವಂತ ಸೂಕ್ಷ್ಮ ಜೀವಿಗಳು ಪ್ರವೇಶ ಮಾಡಕ್ಕೆ ಅಥವಾ ಸೋಂಕು ಒಂದು ಪ್ರಯತ್ನ ಪಟ್ಟಾಗ ಆ ಹಂತದಲ್ಲೇನೆ ಸೋಂಕು ಮಾಡುವಂತ ಹಂತದಲ್ಲೇನೆ ಇದು ತಡೆಯುತ್ತೆ. ಅಲ್ಲದೆ ಸಸ್ಯ ಸಮಗ್ರ ಪೋಷಕಾಂಶಗಳನ್ನ ನೀರನ್ನ ಈ ಸಸ್ಯಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಒದಗಿಸೋದ್ರ ಮುಖಾಂತರ ಕೂಡ ಈ ಸಸ್ಯವನ್ನ ದಷ್ಟಪುಷ್ಟವಾಗಿ ಒಳಗಿಂದನೇ ಒಂದು ಬಲಿಷ್ಠ ಮಾಡೋದ್ರಿಂದ ಕೂಡ ಈ ರೋಗ ನಿರೋಧಕ ಒಂದು ಶಕ್ತಿಯನ್ನು ಕೂಡ ಇದು ಬೆಳೆಸ್ಕೊಳ್ಳುತ್ತೆ. ಅದರ ಜೊತೆಗೆ ಇಷ್ಟಲ್ದೇನೆ ಈ ಮೈಕೋರೈಜಾ ಹಲವಾರು ಪ್ರತಿಜೀವಕಗಳು ಅಂದ್ರೆ ಆಂಟಿಬಯೋಟಿಕ್ಸ್ ಕೂಡ ಉತ್ಪನ್ನ ಮಾಡೋದ್ರಿಂದ ಸಹಜವಾಗಿನೇ ಈ ಸಸ್ಯಗಳಿಗೆ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಇದಕ್ಕೆ ಸಿಗುತ್ತೆ. ಇನ್ನೊಂದು ವಿಶೇಷ ಗುಣ ಏನಂತಂದ್ರೆ ಈ ಮೈಕೋರೈಜಾ ಹಲವಾರು ಸಸ್ಯ ಪ್ರಚೋದಕಗಳನ್ನ ಉತ್ಪಾದಿಸುತ್ತೆ. ಮುಖ್ಯವಾಗಿ ನರ್ಸರಿಯಲ್ಲಿ ಏನೊಂದು ಕಸಿ ಮಾಡಿರುವಂತ ಸಸ್ಯಗಳಿದಾವೆ ಅಂತವುಗಳು ಹಾಗೂ ಒಣಭೂಮಿಯಲ್ಲಿ ಸಸ್ಯಗಳನ್ನು ನಾವೇನು ಯಶಸ್ವಿಯಾಗಿ ಬೇರು ಕಟ್ಟಲು ಬಹಳಷ್ಟು ಉಪಯೋಗ ಆಗತ್ತೆ. ಈ ಸಸ್ಯ ಪ್ರಚೋದಕಗಳು ನಾವೇನು ಹೊರಗಡೆ ಮಾರುಕಟ್ಟೆಯಿಂದ ತಂದು ಹಾಕ್ತೀವಿ, ಸೊ ಅದೇ ರೀತಿನೇ ಇದರಲ್ಲೂ ಕೂಡ ಪ್ರಕೃತಿಯಲ್ಲೇನೆ ಸಹಜವಾಗಿಯೇ ಈ ಸಸ್ಯ ಪ್ರಚೋದಕಗಳು ಒಂದು ಕೆಲಸ ಏನ್ ಮಾಡ್ತವೆ, ಅದರಿಂದ ಒಳ್ಳೆ ಬೇರು ಬಿಡುವಂತದ್ದು ಮತ್ತೆ ಸಸ್ಯ ಬೆಳವಣಿಗೆ ಕೂಡ ಚೆನ್ನಾಗಾಗತ್ತೆ. ಹಿಂಗಾಗಿ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಾದ ಈ ಮಾವು, ಸೀಬೆ, ದ್ರಾಕ್ಷಿ, ದಾಳಿಂಬೆ ಮುಂತಾದ ಹಣ್ಣಿನ ಬೆಳೆಗಳು ಮತ್ತು ಹಲವಾರು ತರಕಾರಿ ಬೆಳೆಗಳು ಕೂಡ ಈ ಮಡಿ ಹಂತದಲ್ಲೇನೆ ಮಡಿಗಳಲ್ಲಿ ಏನು ಬಿತ್ತನೆ ಮಾಡಿರ್ತಾರೆ ಅದನ್ನು ಹೊಲಕ್ಕೇನು ನಾಟಿ ಮಾಡೋದಕ್ಕೆ ಟ್ರಾನ್ಸ್ಪ್ಲಾಂಟ್ ಅಂತ ಏನು ರೈತರು ಹೇಳ್ತಾರೆ ನಾಟಿ ಮಾಡೋದಕ್ಕೆ, ಸೊ ಅಂತ ಸಂದರ್ಭದಲ್ಲಿ ಇವುಗಳನ್ನು ಉಪಚಾರ ಮಾಡಿ ಇದ್ರ ಜೊತೆಗೆ ಏನು ಹಾಕಿದ್ರೆ ಆ ಒಂದು ಶಾಕ್ ಏನ ಇರುತ್ತೆ ಆ ಸಂದರ್ಭದಲ್ಲಿ, ಸೊ ಆ ಬೇರುಗಳ ಒಂದು ರೂಟ್ ಶಾಕ್ ಅಂತ ಹೇಳ್ತಾರೆ. ಸೊ ಅಂತ ಒಂದು ಕಷ್ಟವನ್ನು ಕೂಡ ಸಹಿಸಿಕೊಳ್ಳೋ ಅಂತ ಒಂದು ಗುಣವನ್ನು ಕೂಡ ಇದು ಜೈವಿಕ ಗೊಬ್ಬರ ನಮ್ಮ ಬೆಳೆಗಳಿಗೆ ಕೊಡುತ್ತೆ. ಈ ಒಂದು ಶಿಲೀಂಧ್ರ ಬೇರು ಗೊಬ್ಬರ, ಹೌದು, ಮೈಕೋರೈಜಾ ಕನ್ನಡದಲ್ಲಿ ಶಿಲೀಂಧ್ರ ಬೇರು ಗೊಬ್ಬರ ಅಂತ ನಾವು ಕರಿತೀವಿ. ಅಂದ್ರೆ ಶಿಲೀಂಧ್ರದ ಒಂದು ಬಗೆಗಳು ಈ ಮರಗಳ ಬೇರುಗಳ ಜೊತೆಯಲ್ಲಿ ಸಹಜೀವನ ನಡೆಸುವಂತಹದ್ದು. ಇನ್ನೊಂದು ವಿಶೇಷ ಅಂತಂದ್ರೆ ಮುಖ್ಯವಾಗಿ ನಮ್ಮ ಅರಣ್ಯ ಕೃಷಿ, ಇವತ್ತೇನು ಶ್ರೀಗಂಧ, ಬೇರೆ ಬೇರೆ ತೇಗ ಮತ್ತೆ ಸಿಲ್ವರ್ ಓಕ್ ಇತರದೆಲ್ಲ ರೈತರು ಏನ್ ಬಳಸ್ತಿದ್ದಾರೆ ಇಂತ ಮರಗಳಲ್ಲಿ ನಾವೇನ್ ಬಳಸಿದ್ದೆ ಆದ್ರೆ ಮೈಕೋರೈಜಾ ಅವುಗಳ ಒಂದು ಯಶಸ್ವಿಯಾಗಿ ಆ ಮರಗಳು ಸ್ಥಾಪನೆಗೊಳ್ಳುವಂತದ್ದು ಚೆನ್ನಾಗಿ ಬೆಳವಣಿಗೆ ಆಗುವಂತ ಗುಣ ಕೂಡ ಕಂಡು ಬಂದಿದೆ. ಅಂದ್ರೆ ಮೈಕೋರೈಜಾ ಪತ್ತೆ ಹಚ್ಚಿದ್ದು ಅದೇ ರೀತಿಯಾಗಿ, ಹೌದು, ಅರಣ್ಯ ಒಂದು ಬೆಳೆಗಳ ಜೊತೆಯಲ್ಲಿ ಮುಖ್ಯವಾಗಿ ಅಲ್ಲಿಂದ ನಡೆಸ್ತಾ ಇತ್ತು. ಇದು ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು ನಮ್ಮ ರೈತನ ಎಲ್ಲ ತೋಟಗಾರಿಕಾ ಬೆಳೆಗಳು, ಎಲ್ಲ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕೂಡ ಯಶಸ್ವಿಯಾಗಿ ಇವತ್ತು ನಾವು ಉಪಯೋಗಿಸ್ತಾ ಇದ್ದೀವಿ. ಇವತ್ತು ಹಿಪ್ಪನೇರಳೆ ಬೆಳೆಗೂ ನಾವು ಲಾಭದಾಯಕವಾಗಿ ಬಳಸ್ಕೋಬಹುದು. ಹೌದು ಸರ್, ಅದು ಒಂದು ಬಹುವಾರ್ಷಿಕ ಬೆಳೆ. ಹೌದು, ಹಿಪ್ಪನೇರಳೆಯಲ್ಲಿ ಅಂತೂ ಇದು ಒಳ್ಳೆ ಒಂದು ಪರಿಣಾಮವನ್ನೇ ಬೀರುತ್ತೆ. ಹೌದು, ಅಲ್ಲಿ ಲಾಭದಾಯಕವಾಗಿ ಇದನ್ನ ಹೌದು ಸರ್ ಬಳಸ್ಕೋಬಹುದು ಅಂತ ಹೇಳಬಹುದು. ಇನ್ನ ಮುಖ್ಯವಾಗಿ ಈ ಮೈಕೋರೈಜಾ ಜೈವಿಕ ಗೊಬ್ಬರವನ್ನು ನಾವು ಹೇಗೆ ತಯಾರಿಸ್ಕೋಬಹುದು ಅಂತೀರಿ? ನೋಡಿ, ಬೇರೆ ಜೈವಿಕ ಗೊಬ್ಬರಗಳನ್ನು ಕೃಷಿ ವಿಶ್ವವಿದ್ಯಾಲಯ ಅಥವಾ ತೋಟಗಾರಿಕೆ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಲ್ಯಾಬೊರೇಟರಿಯಲ್ಲಿ ಅದನ್ನು ಉತ್ಪಾದನೆ ಮಾಡಿ ಅಥವಾ ಯಾವುದಾದ್ರೂ ಕಂಪನಿಗಳ ಒಂದು ಪ್ರಯೋಗಾಲಯಗಳಲ್ಲಿ ಅಥವಾ ಉತ್ಪಾದನಾ ಕೇಂದ್ರಗಳಲ್ಲಿ ತಯಾರಿಸಿ ಬಾಟಲ್ಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಪ್ಯಾಕೆಟ್ಸಲ್ಲಿ ಕೊಡ್ತಾರೆ. ಈ ಜೈವಿಕ ಗೊಬ್ಬರ ಕೂಡ ನಮಗೆ ಇದೇ ರೀತಿಯೇ ಸಿಗುತ್ತೆ. ಆದರೆ ಇಲ್ಲೊಂದು ವಿಶೇಷ ಏನಂತಂದ್ರೆ ನಮ್ಮ ರೈತರು ಸ್ವತಃ ತಾವೇ ಉತ್ಪಾದನೆಯನ್ನು ಕೂಡ ಮಾಡ್ಕೋಬಹುದು. ಇದು ಉತ್ಪಾದನೆ ಮಾಡೋದಕ್ಕೆ ಮುಖ್ಯವಾಗಿ ಏನ್ ಬೇಕಿದೆ ಅಂತಂದ್ರೆ ಒಂದು ತೊಟ್ಟಿ, ಒಂದು ಮೀಟರ್ ಎತ್ತರ, ಒಂದು ಮೀಟರ್ ಆಳ ಮತ್ತು ಒಂದು ಮೀಟರ್ ಅಗಲ, ಇಷ್ಟು ಒಂದು ಅಳತೆ ಅಂತ ಒಂದು ತೊಟ್ಟಿಯನ್ನ ತಯಾರಿ ಮಾಡ್ಕೋಬೇಕು. ಈ ತೊಟ್ಟಿಗೆ ಕಪ್ಪು ಪಾಲಿಥಿನ್ ಹಾಳೆಯಿಂದ ಮುಚ್ಚಬೇಕು. ತಳನ, ಹೌದು ಸರ್, ತಳನ ಕಂಪ್ಲೀಟ್ ಆಗಿ ನಂತರ 50 ಕೆಜಿ ವರ್ಮಕಲೈಟ್ ಹಾಕಬೇಕು, ಅದರ ಜೊತೆಗೆ ಒಂದು 5 ಕೆಜಿ ಕ್ರಿಮಿ ಶುದ್ಧೀಕರಿಸಿದಂತ ಒಂದು ಮಣ್ಣನ್ನ ಅದರೊಳಗಡೆ ಹಾಕಬೇಕು. ಸೊ ತೊಟ್ಟಿಯಲ್ಲಿ ಇದನ್ನ 20 ಸೆಂಟಿಮೀಟರ್ ಅಷ್ಟು ಎತ್ತರದಲ್ಲಿ ಅದನ್ನ ಹಾಕ್ಬೇಕು. ಹೌದು ಸರ್. ನಂತರ 1 ಕೆಜಿ ಮೈಕೋರೈಸ, ಇದು ಯಾವುದೇ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಚೆನ್ನಾಗಿ ಅದನ್ನ ಆಯ್ಕೆ ಮಾಡಿ ಅದ್ರ ಸಾಕಷ್ಟು ಪರೀಕ್ಷೆ ಮಾಡಿ ಈಗಾಗಲೇ ಇರುತ್ತೆ ಒಳ್ಳೆ ವಿಧದ ಮೈಕೋರೈಸ್ ಅವರು ಗುರುತಿಸಿರ್ತಾರೆ. ಅಂತ ಗುರುತಿಸಿರಂತ ಮೈಕೋರೈಸ 1 ಕೆಜಿಯನ್ನ ಈ ತೊಟ್ಟಿಯಲ್ಲಿ ಏನ್ ತಯಾರಿ ಮಾಡ್ಕೊಂಡಿದ್ರೆ ಇದನ್ನ 2-5 ಸೆಂಟಿಮೀಟರ್ ಒಂದಷ್ಟಾಗಿ ವಿಸ್ತರಣೆ ಆಗಿ ನಾವು ಸ್ಪ್ರೆಡ್ ಮಾಡಬೇಕು. ಅದ್ರ ಮೇಲೆ ವರ್ಮಿಕ್ ಲೈಟ್ ಒಂದು 2-5 ಸೆಂಟಿಮೀಟರ್ ಮುಚ್ಚಬೇಕು. ಇದರ ಮೇಲೆ ಜೋಳದ ಬೀಜವನ್ನ ಇದಕ್ಕೆ ಮುಖ್ಯವಾಗಿ ಬಳಸ್ಕೋತೀವಿ. ಸೊ ಇದಕ್ಕೆ ಮೇಲ್ಮೈಯನ್ನ ಮೊದಲು ನಾವು ಕ್ರಿಮಿ ಶುದ್ಧೀಕರಿಸ್ಕೋಬೇಕಾಗುತ್ತೆ. 5% ಸೋಡಿಯಂ ಹೈಪೋಕ್ಲೋರೈಟ್ ದ್ರಾವಣದಲ್ಲಿ ಒಂದು 2 ನಿಮಿಷ ಈ ಜೋಳದ ಬೀಜವನ್ನು ಉಪಚಾರ ಮಾಡಿ ನಂತರ ಈ ಜೋಳದ ಬೀಜವನ್ನ ಈ ತೊಟ್ಟಿಯಲ್ಲಿ ಈಗಾಗಲೇ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಬಿತ್ತನೆ ಮಾಡಬೇಕು. ಸೊ ಈ ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಈ ತೊಟ್ಟಿಯಲ್ಲಿ ಕೆಲವೊಂದಷ್ಟು ಪೋಷಕಾಂಶಗಳನ್ನ ಕೊಟ್ಟರೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 2 ಗ್ರಾಂ ಅಷ್ಟು ಯೂರಿಯಾ, 2 ಗ್ರಾಂ ಸೂಪರ್ ಫಾಸ್ಫೇಟ್, 1 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಇದನ್ನ ಬಳಸಬೇಕು. ನಂತರ ಒಂದು 10 ಗ್ರಾಂ ಯೂರಿಯಾ ಒಂದು 2 ಬಾರಿ ಪ್ರತಿ 30-45 ದಿನಗಳಿಗೊಮ್ಮೆ ಕೊಡಬೇಕು. ಸೊ ಹೀಗೆ 60 ದಿನ ಹೀಗೆ ಕಳೆದ್ರೆ ಅಂದ್ರೆ ಒಂದು 8 ವಾರ ನಂತರ ಮೈಕ್ರೋಯೇಸ ಬೇರುಗಳಲ್ಲಿ ಇದು ಚೆನ್ನಾಗಿ ಸ್ಥಾಪನೆಗೊಳ್ಳುತ್ತೆ. ಸೊ ಈ ಬೇರುಗಳನ್ನ ನಾವು ಕತ್ತರಿಸಿ ಈ ಮೈಕ್ರೋಯೇಸ ಜೈವಿಕ ಗೊಬ್ಬರಗಳನ್ನ ನಾವು ತಗೋಬಹುದು. ಈ ಮೈಕ್ರೋಯೇಸ ಈ ಜೋಳದ ಒಂದು ಬೇರುಗಳಲ್ಲಿ ಸ್ಥಾಪನೆಗೊಂಡಿರುತ್ತೆ. ಈ ಬೇರುಗಳನ್ನ ನಾವು ಕತ್ತರಿಸಿ ಒಂದು ಮಣ್ಣು ಅಥವಾ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಸೊ ನಾವು ಇದನ್ನ ಉಪಯೋಗಿಸಬಹುದು. ಸೊ 60 ದಿನಗಳಲ್ಲಿ ನಮಗೆ ಒಂದು ಸುಮಾರು 55 ಕೆಜಿ ಮೈಕ್ರೋರೈಸ ಪ್ರತಿ 1 ಚದರ ಮೀಟರ್ ಅಳತೆಯ ಈ ತೊಟ್ಟಿಯಲ್ಲಿ ನಾವು ಉತ್ಪಾದನೆ ಮಾಡ್ಕೋಬಹುದು. ಹಿಂಗಾಗಿ ನಮ್ಮ ರೈತರು ತಮಗೆ ಬೇಕಾಗಿರುವಂತಹ ಒಂದು ಮೈಕ್ರೋರೈಸ ಜೈವಿಕ ಗೊಬ್ಬರವನ್ನು ತಾವೇ ಉತ್ಪಾದನೆ ಮಾಡಿಕೊಂಡು ತಾವೇ ಬಳಸಬಹುದು. ಅಥವಾ ಈ ಸಿದ್ಧಪಡಿಸಿದಂತ ಮೈಕ್ರೋರೈಸನ್ ಎಲ್ಲಾದ್ರೂ ಸಿಗುತ್ತೆ? ಹೌದು ಸರ್. ಈ ರೈತರು ನಮ್ಗೆ ಇಷ್ಟೆಲ್ಲ ಕಷ್ಟ ಯಾಕೆ ಅಂತೇಳಿ ಕೂಡ ಅವರು ಲಭ್ಯವಿರುವಂತ ಮಾರುಕಟ್ಟೆಯಲ್ಲಿ ತಗೋಬಹುದು. ಮುಖ್ಯವಾಗಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ತೋಟಗಾರಿಕೆ ವಿಶ್ವವಿದ್ಯಾಲಯಗಳಲ್ಲಿ, ಈಗ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂಡ ಒಂದು ಮೈಕ್ರೋರೈಸ ಜೈವಿಕ ಗೊಬ್ಬರ ಲಭ್ಯ ಇದೆ. ರೈತರು ಈ ಸಂಸ್ಥೆಗಳನ್ನ ಸಂಪರ್ಕಿಸಿದ್ದೆ ಆದ್ರೆ ಅವರಿಗೆ ತಯಾರಿ ಮಾಡಿರುವಂತ ಪ್ಯಾಕೆಟ್ಸ್ ಗಳಲ್ಲಿ ಇದು ಲಭ್ಯ ಇದೆ. ಅದನ್ನೇ ನೇರವಾಗಿ ತಂದು ಕೂಡ ಇದನ್ನ ಬಳಸಬಹುದು. ಈಗ ಒಂದ್ಸರಿ ಇವರು ನಮ್ಮ ರೈತ ಬಾಂಧವರು ಈ ಮೈಕ್ರೋರೈಸ ಜೈವಿಕ ಗೊಬ್ಬರವನ್ನು ತಯಾರಿಸಿಕೊಂಡ್ಮೇಲೆ ಅಥವಾ ಮಾರುಕಟ್ಟೆಯಿಂದ ಅವರು ತಂದ ಮೇಲೆ ಅದನ್ನ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಹೇಗೆ ಬಳಸ್ಕೋಬೇಕಾಗತ್ತೆ ಅಂತ? ಹೌದು ಸರ್. ಈಗ ನೋಡಿ, ರೈತರ ಬಳಕೆ ಹಲವಾರು ವಿಧದಲ್ಲಿರ್ತವೆ, ಹಲವಾರು ಬೆಳೆಗಳಾಗಿರುತ್ತೆ. ಸೊ ಮುಖ್ಯವಾಗಿ ನಾವು ಸಸಿ ಮಡಿಗಳನ್ನ ತಗೊಂಡ್ರೆ, ಸೊ ಇಲ್ಲಿ ಪ್ರತಿ ಚದರ ಮೀಟರ್ ಸಸಿ ಮಡಿಗೆ ನಮಗೆ 100 ಗ್ರಾಂ ಮೈಕ್ರೋರೈಸ ಜೈವಿಕ ಗೊಬ್ಬರ ಉಪಚರಿಸಬೇಕಾಗತ್ತೆ. ಸೊ ಇದು ಬಿತ್ತನೆ ಸಮಯದಲ್ಲಿ 2-3 ಸೆಂಟಿಮೀಟರ್ ಮಣ್ಣಿನ ಒಳಗೆ ನಾವು ಹಾಕಬೇಕು. ಬೀಜ ಬಿತ್ತನೆ ಮಾಡೋ ಅಂತ ಒಂದು ಸಂದರ್ಭದಲ್ಲಿ ಇದನ್ನ ನಾವು ಮಾಡಬೇಕಿರುವಂತದ್ದು. ಇದು ಸಸಿ ಮಡಿಯಲ್ಲಿ. 2ನೇದು ಪಾಲಿಥಿನ್ ಚೀಲಗಳಲ್ಲಿ. ಈಗ ನಮ್ಮ ಮುಖ್ಯವಾಗಿ ನರ್ಸರಿಗಳಲ್ಲಿ ತಾವು ಗಮನಿಸಿರ್ಬೋದು, ಈ ಪಾಲಿಥಿನ್ ಚೀಲದಲ್ಲಿ ಸಸ್ಯಗಳ ಒಂದು ಕುಂಡವನ್ನ ಬೆಳೀತಾರೆ. ಮನೆಗಳಲ್ಲಿ ಕೂಡ ಹಲವಾರು ರೈತರು ಮತ್ತೆ ಗೃಹಸ್ಥರು ಕೂಡ ಕುಂಡಗಳಲ್ಲಿ ಸಸ್ಯಗಳನ್ನ ಪಾಟ್ಗಳನ್ನು ಇಟ್ಕೊಂಡಿರ್ತಾರೆ. ಸೊ ಇದು ಕೂಡ ಪ್ರತಿ ಒಂದು ಕುಂಡಕ್ಕೆ ಅಥವಾ ಪಾಲಿಥಿನ್ ಚೀಲಕ್ಕೆ ಒಂದು 5-10 ಗ್ರಾಂ ಮೈಕ್ರೋರೈಸ ಉಪಚಾರ ಮಾಡಬೇಕು. ಇನ್ನು ದೊಡ್ಡ ಪ್ರಮಾಣದಲ್ಲಿ ಏನಾದ್ರೂ ಕುಂಡಗಳಲ್ಲಿ ನಾವೇನಾದ್ರೂ ಬಳಕೆ ಮಾಡ್ಬೇಕಂತಂದ್ರೆ 1,000 ಕೆಜಿ ಮಣ್ಣಲ್ಲಿ ಒಂದು 10 ಕೆಜಿ ಮೈಕ್ರೋರೈಸವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಈ ಪಾಲಿಥಿನ್ ಚೀಲಗಳು ಅಥವಾ ಕುಂಡಗಳಲ್ಲಿ ನಾವು ಮಣ್ಣನ್ನು ತುಂಬಿ ನಂತರ ಅದರಲ್ಲಿ ಗಿಡವನ್ನು ನೆಟ್ಟರೆ ಈ ಒಂದು ಉಪಚಾರ ತುಂಬಾ ಚೆನ್ನಾಗಾಗತ್ತೆ. 3ನೇದು ಈಗಾಗಲೇ ಸಸಿಗಳು ತಯಾರಾಗಿರುವಂತ ಒಂದು ಸಂದರ್ಭದಲ್ಲಿ ಒಂದು 20 ಗ್ರಾಂ ಮೈಕ್ರೋರೈಸವನ್ನ ಪ್ರತಿ ಸಸಿಗೆ ಸಸಿ ನೆಡೋ ಸಂದರ್ಭದಲ್ಲಿ ಕೂಡ ನಾವು ಇದನ್ನ ಉಪಚಾರ ಮಾಡಬಹುದು. ಹಾಗೇನೆ ಈಗಾಗಲೇ ನಮ್ಮ ತೋಟದಲ್ಲಿ ಅಥವಾ ಹೊಲದಲ್ಲಿ ಮರಗಳು ಈಗಾಗಲೇ ಇದಾವೆ, ಅಂತ ಸಂದರ್ಭದಲ್ಲಿ ನಾವು ಹೇಗೆ ಉಪಚಾರ ಮಾಡಬೇಕು ಈ ಮೈಕ್ರೋರೈಸ ಅಂತ ಒಂದು ಪ್ರಶ್ನೆ ಬಂದಾಗ, ಪ್ರತಿ ಮರಕ್ಕೆ ಒಂದು 200 ಗ್ರಾಂ ಈ ಮೈಕೋರೈಜಾ ಜೈವಿಕ ಗೊಬ್ಬರವನ್ನ ನಾವು ಕೊಡಬೇಕಾಗತ್ತೆ. ಅಂದ್ರೆ ಬುಡಕ್ಕೆ ಹಾಕ್ಬೇಕು. ಹಾ, ಇದು ಬೇರಿನ ಒಂದು ಮೇಲ್ಮೈ ಅಂದ್ರೆ ಇತರೆ ಕೊಟ್ಟಿಗೆ ಗೊಬ್ಬರ ಅಥವಾ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಮಿಶ್ರಣ ಮಾಡಿಕೊಂಡು ಬೇರ್ಗೆ ಸಮೀಪವಾಗಿ ಸಿಗುವಂಗೆ ಇದನ್ನ ಉಪಚಾರ ಮಾಡಬೇಕು. ಹಾಗೇನೆ ಹಿಂದಿನ ಬೆಳೆಗಳ ಈ ಬೇರುಗಳ ಏನು ಆ ಹೊಲದಲ್ಲೇ ಬಿಟ್ಟಿರ್ತವೆ, ಸೊ ಅದನ್ನು ಕೂಡ ಮುಂದಿನ ಬೆಳೆಗಳಿಗೆ ಅದು ಜೈವಿಕ ಗೊಬ್ಬರವಾಗಿ ಕೂಡ ಕೆಲಸ ಮಾಡುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ರೈತರು ಹಲವಾರು ಹಂತಗಳಲ್ಲಿ ಕೂಡ ಈ ಮೈಕೋರೈಜಾ ಜೈವಿಕ ಗೊಬ್ಬರಗಳನ್ನ ನಾವು ಬಳಕೆ ಮಾಡಬಹುದು ಸರ್. ಇನ್ನು ಈ ಮೈಕೋರೈಜಾ ಜೈವಿಕ ಗೊಬ್ಬರವನ್ನು ನಾವು ಬಳಕೆ ಮಾಡ್ಕೋಬೇಕಾದಾಗ ಏನೇನು ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗತ್ತೆ, ಅಂದ್ರೆ ಅದಕ್ಕೆ ಯಾವ ರೀತಿಯಾದಂತಹ ವಾತಾವರಣವನ್ನು ನಾವು ಕಲ್ಪಿಸಬೇಕಾಗತ್ತೆ, ಏನೇನು ಒಂದು ಅಂಶಗಳನ್ನು ಒರಗಿಸಬೇಕಾಗತ್ತೆ? ಇದೊಂದು ಬಹಳ ಮುಖ್ಯವಾದಂತ ಪ್ರಶ್ನೆ. ರೈತರು ಬೇರೆ ಜೈವಿಕ ಗೊಬ್ಬರಗಳನ್ನು ಏನು ತಗೊಂಡ್ ಬರ್ತಾರೆ, ಅದೇ ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ಬಳಸ್ತಾರೆ, ಅವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಇಲ್ಲಿ ಬಳಸಬೇಕಾಗತ್ತೆ. ಮುಖ್ಯವಾಗಿ ಅವಧಿ ಮುಗ್ದಿರುವಂತ ಒಂದು ದಿನಾಂಕವನ್ನ ರೈತರು ಖಚಿತಪಡಿಸ್ಕೋಬೇಕು. ನಿರ್ದಿಷ್ಟಪಡಿಸಿಕೊಂಡ ನಂತರನೇ ಅವರು ತಗೊಂಡ್ ಬರಬೇಕು. ಅವಧಿ ಮುಗ್ದಿರುವಂತ ಒಂದು ಈ ಜೈವಿಕ ಗೊಬ್ಬರವನ್ನು ಬಳಸಿದ್ರೆ ಅದರ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಹಾಗೇನೆ ರೈತರು ಈ ಮೈಕ್ರೋರೈಜಾ ಜೈವಿಕ ಗೊಬ್ಬರವನ್ನ ಮನೆಗೆ ತಗೊಂಡ್ ಬಂದಾಗ ಅದನ್ನು ಶೇಖರಣೆ ಮಾಡಿ ಇಡುವಂತ ಒಂದು ಸ್ಥಳ ಕೂಡ ಹೇಗಿರ್ಬೇಕು ಅಂತಂದ್ರೆ ಅದು ಸ್ವಲ್ಪ ತಂಪಾಗಿರ್ಬೇಕು, ಹೆಚ್ಚು ನೀರಿನ ಅಂಶ ಇರಬಾರದು, ಮತ್ತೆ ಸೂರ್ಯನ ಬಿಸಿಲು ನೇರವಾಗಿ ಬೀಳಬಾರ್ದಂತ ಸ್ಥಳಕ್ಕೆ, ಮತ್ತೆ ಯಥೇಚ್ಛವಾಗಿ ಗಾಳಿ ಮತ್ತೆ ಬೆಳಕು ಇಲ್ಲದೆ ಇರುವಂತ ಒಂದು ಸ್ಥಳವಾಗಿರ್ಬೇಕು. ಹಾಗೇನೆ ಹಲವಾರು ಬಾರಿ ರೈತರ ಒಂದು ಪಂಪ್ ಹೌಸ್ ಅಲ್ಲಿ ಏನಾಗುತ್ತೆ, ರಾಸಾಯನಿಕ ಗೊಬ್ಬರಗಳು ಇತರೆ ಪೀಡನಾಶಕಗಳು ಕೂಡ ಅದೇ ಒಂದು ಪಂಪ್ ಹೌಸ್ ಅಲ್ಲಿ ಇಟ್ಟಿರ್ತಾರೆ, ಮತ್ತೆ ಈ ಜೈವಿಕ ಗೊಬ್ಬರನ್ನು ಕೂಡ ಅಲ್ಲೇನೆ ಶೇಖರಣೆ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಜೈವಿಕ ಗೊಬ್ಬರಗಳ ಒಂದು ಸಂಖ್ಯೆ ಚೆನ್ನಾಗಿ ಕೆಲಸ ಮಾಡುವಂತ ಒಂದು ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಆ ಒಂದು ರಾಸಾಯನಿಕಗಳ ಪರಿಣಾಮದಿಂದ. ಹೌದು, ಹಾಗೇನೆ ರಾಸಾಯನಿಕ ಗೊಬ್ಬರಗಳನ್ನ ಈ ಜೈವಿಕ ಗೊಬ್ಬರ ಮೈಕ್ರೋರೈಸ್ ಜೈವಿಕ ಗೊಬ್ಬರ ಯಾವಾಗ ಉಪಚಾರ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಸುಮಾರು ಒಂದು ವಾರ ಒಂದು 10 ದಿನ ಒಂದು ಆ ಅವಧಿಯಲ್ಲಿ ಅದನ್ನ ಬಳಸಬಾರದು. ಅಂದ್ರೆ ರಾಸಾಯನಿಕ ಗೊಬ್ಬರಗಳು ಮತ್ತೆ ಇತರೆ ಪೀಡನಾಶಕಗಳು ಏನಿದಾವೆ, ಕೀಟನಾಶಕಗಳು ಇಂಥವು, ಸೊ ಇದರ ಜೊತೆಗೆ ಬಳಕೆ ಮಾಡದೇನೆ ಸ್ವಲ್ಪ ಪ್ರತ್ಯೇಕವಾಗಿ ಬಳಕೆ ಮಾಡಬೇಕಾಗತ್ತೆ. ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ರೈತರು ವಹಿಸಿದ್ದೆ ಆದ್ರೆ ಇದರ ಒಂದು ಸಂಪೂರ್ಣ ಒಂದು ಫಲವನ್ನ ಪಡಿಬಹುದು. ಅಂದ್ರೆ ಅದಕ್ಕೆ ಸಾಕಷ್ಟು ಉತ್ತಮವಾದಂತಹ ವಾತಾವರಣ ಇರಬೇಕು. ಹೌದು ಸರ್, ಮುಖ್ಯ ಮಣ್ಣಿನಲ್ಲಿ ತೇವಾಂಶ ಇರಬೇಕು. ಹೌದು, ಸಾವಯವ ಅಂಶ ಕೂಡ ಇರಬೇಕು. ಇದಿದ್ರೆ ಅದು ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಮತ್ತೆ ಒಂದು ಬದುಕಿರುವಂತಹ ಸಸ್ಯ ಅತ್ಯವಶ್ಯಕ. ಹೌದು, ಇದು ಸಹಜೀವನ ನಡೆಸುವಂತ ಒಂದು ಸೂಕ್ಷ್ಮಾಣುಜೀವಿ ಆಗಿರೋದ್ರಿಂದ ಇದಕ್ಕೆ ಸಸ್ಯದ ಬೇರಿನ ಅವಶ್ಯಕತೆ ಯಾವಾಗ್ಲೂ ಇದ್ದೇ ಇರುತ್ತೆ. ಬರೀ ಮಣ್ಣಲ್ಲೇ ಇದು ಅಭಿವೃದ್ಧಿ ಆಗೋದು ಕಷ್ಟ, ಇದು ಆಗೋದಿಲ್ಲ. ಇದು ಯಾವಾಗ್ಲೂ ಇದು ಬೇರಿನ ಒಂದು ಆಶ್ರಯದಲ್ಲೇನೆ ಇದು ಬದುಕಿ ಒಂದು ಬೆಳೆಗೆ ಅದರದೇ ಆದಂತ ಒಂದು ಉಪಯೋಗವನ್ನು ಕೊಡೋದ್ರ ಮುಖಾಂತರ, ಮತ್ತೆ ಇದು ಸ್ವತಃ ಬೆಳೆಯ ಒಂದು ಆಶ್ರಯ ಮತ್ತೆ ಒಂದು ಪೋಷಕಾಂಶಗಳ ಒಂದು ತಗೊಳ್ಳೋದ್ರ ಮುಖಾಂತರ ಬೆಳೆಗಳಿಗೂ ಒಂದು ಸಹಾಯ ಆಗತ್ತೆ, ತನ್ನ ಬದುಕು ಕೂಡ ತಾನು ಕಂಡುಕೊಳ್ಳುತ್ತೆ. ಅಂದ್ರೆ ಇದು ಬೆಳೆಗಳಿಗೆ ಆ ಒಂದು ಬೆಳೆಗಳ ಬೇರಿನ ವಲಯವನ್ನು ಇದು ವಿಸ್ತರಿಸುತ್ತೆ. ಬೆಳೆಗಳ ಬೇರು ಏನ್ ಕೆಲಸ ಮಾಡುತ್ತೆ, ಕೆಲವೇ ಇಂಚುಗಳು ಕೆಲವೇ ಮೀಟರ್ಗಳೇನು ಕೆಲಸ ಮಾಡುತ್ತೆ, ಅದನ್ನ ಇನ್ನೂ ವಿಸ್ತಾರ ಮಾಡೋದಕ್ಕೆ ಇದೊಂದು ತಾಯಿ ಬೇರಿಗೆ ಜೊತೆ ಸೇರ್ಕೊಂಡಿರುವ ಪೂರಕವಾಗಿ ಕೆಲಸ ಮಾಡುವಂತ ಮತ್ತೊಂದು ಅಂಶ ಅಂಗ ಅಂತ ಕೂಡ ಹೇಳ್ಬೋದು. ಮತ್ತೆ ಬೇರುಗಳ ಮೇಲೆ ಒಂದ್ ರೀತಿ ಕವಚದ ರೀತಿ ಮಾಡಿಕೊಂಡು ಬೇರಿಗೆ ರೋಗ ಬರೋದು ತಡೆಯೋದನ್ನು ಕೂಡ ತಡೆಯುತ್ತೆ. ಇಷ್ಟೆಲ್ಲ ಕೆಲಸಗಳು ಮಾಡುತ್ತೆ. ಒಂದು ತೇವಾಂಶ ಒದಗಿಸೋದು, ತೇವಾಂಶ ಒದಗಿಸೋದ್ರಿಂದ ಬರ ನಿರೋಧಕ ಶಕ್ತಿಯನ್ನ ನಮ್ಮ ಸಸ್ಯಗಳಿಗೆ ಕೊಡುತ್ತೆ. ಮತ್ತೆ ಪೋಷಕಾಂಶಗಳ ಸದ್ಬಳಕೆ, ಪೋಷಕಾಂಶಗಳ ಸಮಗ್ರ ಪೋಷಕಾಂಶಗಳು ಮುಖ್ಯವಾಗಿ ರಂಜಕ ಮತ್ತೆ ಇತರೆ ಏನು ಲಘು ಪೋಷಕಾಂಶಗಳಿದಾವೆ ಇವೆಲ್ಲನೂ ಒಂದು ಸಮ ಪ್ರಮಾಣದಲ್ಲಿ ಒಂದು ಒದಗಿಸುವಂತ ಒಂದು ಶಕ್ತಿ ಮತ್ತೆ ಜೈವಿಕ ಗೊಬ್ಬರ ರೋಗ ತಡೆಯುವಂತ ಕವಚವಾಗೂ ಕೆಲಸ ಮಾಡುತ್ತೆ. ಹೌದು ಸರ್, ಅದೊಂದು ಮುಖ್ಯವಾಗಿದೆ. ಇನ್ನು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ ಈ ರಾಸಾಯನಿಕ ಗೊಬ್ಬರಗಳು ಕೂಡ ನಾವು ಬಳಸ್ತಾ ಇರ್ತೀವಿ, ಈ ಜೈವಿಕ ಗೊಬ್ಬರಗಳನ್ನು ಕೂಡ ಬಳಸ್ತಾ ಇರ್ತೀವಿ ನಮ್ಮ ಕೃಷಿಯಲ್ಲಿ, ಅವುಗಳ ಜೊತೆಯಲ್ಲಿ ಈ ಮೈಕೋರೈಸ ಜೈವಿಕ ಗೊಬ್ಬರ ಅಥವಾ ಶಿಲೀಂಧ್ರ ಬೇರು ಗೊಬ್ಬರವನ್ನು ನಾವು ಬಳಸಬಹುದೇ? ಹೌದು, ಇದು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾಧ್ಯವಾದಷ್ಟು ಬಳಸದೇ ಇದ್ರೆ ಉತ್ತಮ. ಇದು ನಾವು ಬಳಸಲೇಬೇಕು ಅಂತ ಒಂದು ಸಂದರ್ಭದಲ್ಲಿ ನಾವು ಆ ಬಳಸಿದ ದಿನಗಳಲ್ಲಿ ಇದನ್ನ ಸ್ವಲ್ಪ ಗ್ಯಾಪ್ ದಿನಗಳನ್ನು ಕೊಡಬೇಕಾಗತ್ತೆ. ಅಂತರ ಕೊನೆ ಪಕ್ಷ ಒಂದು ವಾರ 10 ದಿನ ಒಂದು ಅಂತರವನ್ನು ಕಾಯ್ದುಕೊಂಡಾದ್ರೆ ಇದಕ್ಕೆ ತುಂಬಾ ಚೆನ್ನಾಗಿ ಪರಿಣಾಮಕಾರವಾಗಿ ಕೆಲಸ ಮಾಡುತ್ತೆ. ನಾವು ಇತರೆ ಜೈವಿಕ ಗೊಬ್ಬರಗಳಾದಂತ ಈ ರೈಸೋಬಿಯಂ ಈ ರಂಜಕ ಕರಗಿಸುವಂತ ಗೊಬ್ಬರ, ಅಜೋಸ್ಪೆರಿಲಮ್, ಇಂಥವುಗಳ ಜೊತೆಗೆ ನಾವು ಏನಾದರೂ ಇದನ್ನು ಬಳಸಿದ್ದೆ ಆದ್ರೆ ಅದರ ಏನು ಒಂದು ಫಲ ಸಿಗ್ತಾ ಇತ್ತು ಅದರ ದುಪ್ಪಟ್ಟು, ಎರಡರಷ್ಟು ಮೂರರಷ್ಟು ನಾವು ಅದರ ಒಂದು ಫಲವನ್ನ ಪಡಿಬಹುದು. ಅಂದ್ರೆ ಕ್ರೂಢೀಕೃತ ಪರಿಣಾಮ ಹೆಚ್ಚಾಗುತ್ತೆ. ಹೌದು ಸರ್. ಈಗ ನೀವು ರೈಜೋಬಿಯಂ ಅಥವಾ ರಂಜಕ ಕರಗಿಸುವ ಗೊಬ್ಬರ ಏನು ಒಂದೇ ಕೆಲಸ ಮಾಡುತ್ತೆ, ಇದರ ಜೊತೆಗೆ ಸೇರ್ಕೊಂಡಾದ್ರೆ ಅದರ ಒಂದು ಫಲ 10-20 ಪಟ್ಟು ಹೆಚ್ಚಾಗುತ್ತೆ. ಅಂತ ಜೈವಿಕ ಗೊಬ್ಬರ ಜೊತೆ ಬಳಸಬಹುದು. ಹೌದು, ರಾಸಾಯನಿಕ ಗೊಬ್ಬರ ಜೊತೆ ಬಳಸೋದಕ್ಕೆ ಬರೋದಿಲ್ಲ, ಅಂತರವನ್ನು ಕೊಟ್ಟು ಬಳಸಬೇಕಾಗುತ್ತೆ. ಹೌದು ಸರ್. ಅದರ ಒಂದು ಪ್ರಭಾವ ಕಡಿಮೆ ಆದ್ಮೇಲೆ, ಹೌದು, ರಾಸಾಯನಿಕ ಗೊಬ್ಬರದ ಪ್ರಭಾವ ಕಡಿಮೆ ಆದ್ಮೇಲೆ ನಾವು ಬಳಸಬೇಕಾಗುತ್ತೆ. ಇನ್ನು ಈ ತೋಟಗಾರಿಕಾ ಮಹಾವಿದ್ಯಾಲಯ ಇದೆಯಲ್ಲ ಬೆಂಗಳೂರಿನಲ್ಲಿ, ಇಲ್ಲೇನಾದರೂ ವಿಶೇಷವಾಗಿ ಇದು ಸಿಗುತ್ತೆಯೇ? ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಈಗ ಇದರ ಉತ್ಪಾದನವನ್ನು ನಾವು ಶುರು ಮಾಡ್ತಿದ್ದೇವೆ. ಈ ಮುಂದಿನ ದಿನಗಳಲ್ಲಿ ರೈತರ ಬಾಂಧವರಿಗೆ ನಾವು ಇದರ ಒಂದು ಸೌಲಭ್ಯವನ್ನು ನಾವು ಒದಗಿಸಿಕೊಡ್ತೇವೆ. ಅವರು ಹೆಚ್ಚಿನ ಏನಾದರೂ ಮಾಹಿತಿ ಈ ವಿಷಯವಾಗಿ ಏನಾದರೂ ಬೇಕಿದ್ರೆ ನಮ್ಮ ಮಹಾವಿದ್ಯಾಲಯದ ಸೂಕ್ಷ್ಮಣ ಜೀವ ಶಾಸ್ತ್ರ ವಿಭಾಗದಲ್ಲಿ ಸಂಪರ್ಕಿಸಿದ್ದೇ ಆದರೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತೇವೆ. ರೈತ ಬಾಂಧವರೇ, ತಮಗೆ ಈ ಶಿಲೀಂಧ್ರ ಬೇರು ಗೊಬ್ಬರ ಅಥವಾ ಮೈಕ್ರೋಯಿಸಾ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಮಂಜುನಾಥ್ ರಾಮಣ್ಣ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8-8-6-7-4-8-9-4-1-3. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8-8-6-7-4-8-9-4-1-3. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ರಾಮಣ್ಣ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶಿಲೀಂಧ್ರ ಬೇರು ಗೊಬ್ಬರ ಅಥವಾ ಮೈಕ್ರೋರೈಜಾದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ತೋಟಗಾರಿಕೆ ಬೆಳೆಗಳಲ್ಲಿ ಶಿಲೀಂಧ್ರ ಬೇರು ಗೊಬ್ಬರ ಬಳಕೆ, ಈ ವಿಷಯವಾಗಿ ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ರಾಮಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದ್ರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸಿಜೋಫ್ರೀನಿಯಾ ಕಾಯಿಲೆಯಲ್ಲಿ ಅನುಮಾನ, ಭಾವನೆಗಳ ಏರುಪೇರು, ಅಸಹಜ ಮತ್ತು ವಿಚಿತ್ರ ಅನುಭವಗಳು ಆಗುತ್ತವೆ. ಸದಾ ಆತಂಕ, ಭಯ, ಹೆಚ್ಚಿನ ಎದೆಬಡಿತ, ನಡುಕ, ತಳಮಳ, ಇವು ಆತಂಕ ಕಾಯಿಲೆಯ ಲಕ್ಷಣಗಳು. 2 ವಾರಕ್ಕಿಂತ ಹೆಚ್ಚಿನ ಬೇಜಾರು, ದುಃಖ, ವಿನಾಕಾರಣ ಅಳುವುದು, ಮಂಕುತನ, ಇವು ಖಿನ್ನತೆ ಇರಬಹುದು. ಪದೇ ಪದೇ ಕೈ ತೊಳೆಯುವುದು, ಮಾಡಿದ ಕೆಲಸ ಮತ್ತೆ ಮತ್ತೆ ಪರಿವೀಕ್ಷಿಸುವುದು, ಗೀಳು ಮಾನಸಿಕ ಕಾಯಿಲೆಯ ಲಕ್ಷಣಗಳು. ಈ ಎಲ್ಲ ಕಾಯಿಲೆಗಳಿಗೆ ಹೊರರೋಗಿಯಾಗಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಇನ್ನೀಗ ಕೃಷಿ ಮಾಹಿತಿ. ಜಾನುವಾರುಗಳಲ್ಲಿ ಕಂಡುಬರುವಂತ ಒಂದು ಪರೋಪಜೀವಿ ರೋಗ ಅಂದರೆ ಟ್ರಿಪನೋಸೋಮಿಯಾಸಿಸ್ ಅಂತ. ಟ್ರಿಪನೋಸೋಮಿಯಾಸಿಸ್ ರೋಗ ಟ್ರಿಪನೋಸೋಮಾ ಇವಾನ್ಸಾ ಎಂಬ ಪರೋಪಜೀವಿಯಿಂದ ಹರಡುತ್ತೆ. ಈ ರೋಗವನ್ನು ನಮ್ಮ ದೇಶದಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಮುಖ್ಯವಾಗಿ ಸರ್ರ, ಪುರಾಣ, ತಿಬರ್ಸ ಮತ್ತು ದುಬ್ಲ ಅಥವಾ ಮಕ್ಕಿಕಿ ಬಿಮಾರಿ, ಈ ರೀತಿಯಾಗಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಪುರಾಣ ಅಂದರೆ ದೀರ್ಘಕಾಲದ ಅಥವಾ ಹಳೆಯ ರೋಗ ಅಂತ, ತಿಬರ್ಸ ಅಂದರೆ 3 ವರ್ಷದ ರೋಗ ಅಂತ, ದುಬ್ಲ ಅಂದರೆ ಸೊರಗಿರುವಂಥ ಜಾನುವಾರು ರೋಗ ಅಂತ, ಮಕ್ಕಿಕಿ ಬಿಮಾರಿ ಅಂದರೆ ಕುದುರೆ ನೊಣದ ರೋಗ ಅಂತಂದು ಇದನ್ನು ಕರೀತಾರೆ. ಮುಖ್ಯವಾಗಿ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಇದು ಕಂಡುಬರುತ್ತೆ. ಅದರಲ್ಲೂ ಹೆಚ್ಚಾಗಿ ಪಂಜಾಬು, ಉತ್ತರ ಪ್ರದೇಶ, ಗುಜರಾತು, ರಾಜಸ್ಥಾನ, ಆಂಧ್ರಪ್ರದೇಶ ಮತ್ತು ಕರ್ನಾಟಕದಲ್ಲಿ ಕಂಡುಬರುತ್ತೆ. ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳಗಾವಿ, ಶಿವಮೊಗ್ಗ, ದಾವಣಗೆರೆ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ಪಶ್ಚಿಮ ಘಟ್ಟದ ಪ್ರದೇಶದಲ್ಲೂ ಕೂಡ ಈ ಒಂದು ಟ್ರಿಪನೋಸೋಮಿಯಾಸಿಸ್ ರೋಗವನ್ನು ಗುರುತಿಸಲಾಗಿದೆ. ಈ ಟ್ರಿಪನೋಸೋಮಿಯಾಸಿಸ್ ರೋಗವನ್ನು ನಾವು ಮುಖ್ಯವಾಗಿ ಆಗಸ್ಟ್ ತಿಂಗಳ ಕೊನೆಯ ಭಾಗದಿಂದ ಚಳಿಗಾಲದ ಮಧ್ಯದವರೆಗೆ ಕಾಣಬಹುದು. ಇನ್ನು ಈ ಟ್ರಿಪನೋಸೋಮಿಯಾಸಿಸ್ ರೋಗ ಹರಡುವಂಥ ವಿಧಾನಕ್ಕೆ ಬಂದರೆ ರಕ್ತ ಹೀರುವಂಥ ವಿವಿಧ ನೊಣಗಳಿಂದ ಇದು ಹರಡುತ್ತೆ. ಅದರಲ್ಲಿ ಮುಖ್ಯವಾಗಿ ಟಿಬಿಯಾನಸ್ ಅಂತಾರೆ, ಹಿಮಟೋಬಿಯಾ ಅಂತಾರೆ, ಸ್ಟೊಮಾಕ್ಸಿಸ್ ಅಂತಾರೆ, ಹಿಪೋಬಾಸ್ಕ, ಹೀಗೆ ವಿವಿಧ ಪ್ರಭೇದದ ನೊಣಗಳಿಂದ ಇದು ಹರಡುತ್ತೆ. ಜೊತೆಗೆ ಅಪೌಷ್ಟಿಕತೆ ಕೂಡ ಇದಕ್ಕೆ ಒಂದು ಮುಖ್ಯವಾದ ಕಾರಣ. ವಿವಿಧ ವೈರಾಣುಗಳು ಮತ್ತು ಈ ಸೂಕ್ಷ್ಮಾಣು ಜೀವಿಗಳಿಂದ ಉಂಟಾಗುವಂಥ ರೋಗಗಳಿಗೆ ಲಸಿಕೆಯನ್ನು ಹಾಕಿಸುವಂಥ ಸಂದರ್ಭದಲ್ಲಿ ಉಂಟಾಗುವಂಥ ಒತ್ತಡದಿಂದ ನಾವು ಈ ಒಂದು ರೋಗವನ್ನು ನಮ್ಮ ಹೈನು ರಾಸುಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ಈ ಒಂದು ಟ್ರಿಪನೋಸೋಮಿಯಾಸಿಸ್ ರೋಗದ ಲಕ್ಷಣಗಳಿಗೆ ಬಂದರೆ ಸಾಮಾನ್ಯವಾಗಿ ಹೈನು ರಾಸುಗಳು ನಿಶಕ್ತಿಯನ್ನು ತೋರಿಸ್ತವೆ, ಉಸಿರಾಟದ ತೊಂದರೆ ಇರುತ್ತೆ, ರಕ್ತಹೀನತೆ ಇರುತ್ತೆ, ನರಗಳ ದೌರ್ಬಲ್ಯ ಇರುತ್ತೆ, ಜೊತೆಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರುತ್ತೆ, ಕಾಲಿನ ಊತವನ್ನು ಕಾಣಬಹುದು, ಗರ್ಭಪಾತವನ್ನು ಕಾಣಬಹುದು, ಹಾಗೆಯೇ ಈ ಹಾಲಿನ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ. ಈ ಸೋಂಕು ಪೀಡಿತ ರಾಸುಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವುದೇ ಲಕ್ಷಣಗಳು ಇಲ್ಲದಲ್ಲಿ